ಒಂದು ಪೂರ ಮಲಪುರಮ್ ಅತ್ತೆ ಅಂದ್ರೆ ಹೆಂಗಲ್ಲ ಬೈಲು ಬೊಲ್ಲೋ ಇತ್ತೆಲ್ಲ ಬೊಲ್ಲೋಣುಂಡೆ ನೀರ್ ಜಪ್ಪುಜಿ ಸಾಬಿ ತೋಡು ಕೊಯ್ಯರೇ ಪೂಜಿ ಬೊಕ್ಕ ಒಂಜ ಜನ ಮಲ್ತು ಕೊಯ್ಯಪುಂಡ ಸಂಬಳೋಡ ಇತ್ತೆ ಆಜುಂದು ಇದು ಕಮ್ಮಿ ಪೊಂಜೆ ಹೋಗಾರ ಪೂಜೆ ದುಂಬುರಾಡು ಸೇರಿ ರೆಡ್ಡಾಡು ಸೇರಿ ಬಾರ ಅಂತೆ ಅಂಚಿನ ಕಾಲ ಜಾಂಚ ಉತ್ತೆ ಸಾಗುಲಿ ಬುಡೊಂದು ಬುಡೊಂದೇ ಬೈದಿನಿ ಮಾತೇರಲ್ಲ ಬೊಕ್ಕ ಹೆಂಗಲ್ಲ ಈ ಮೇ ಬೊಲ್ಲೋಡೆ ಬೋಪಿನಿ ಒಂಜಿ ಒಂಜಿ ವಾರ ರಡ್ಡು ವಾರ ಬುಲೇದುಂಜಿ ಅಯ್ಯೋ ಅಜಿಪದಿ ನೋಟು ದಡ್ಪ ಏತು ಬುಲೆನ್ನ ದಾಲಾಪುಜಿ ಇತ್ತೆ ಇರುವತ್ತೈದು ಮುಪ್ಪದಿ ನೋಟೇ ದೆತ್ತು ನಡೋಡು ಅವು ನಂಡ ಬಲ್ಲದ ಬೆಡ್ತೀನಿ ಪುಜ್ಜಿ ಆ ನೇಜಿ ಆ ಪಂಜೋದೆ ಇದೇ ಇತ್ತದ ಪಂಜೋದೆ ಪೂಜೆ ಅಂಚಿನ ನೇಜ್ ದೆತ್ತ ನಡ್ತೀನಲ್ಲ ಒಂಜಿ 15 ದಿನ ಬಲ್ಲ ತಡೆ ತೊಂತನು ಇತ್ತೆ ನೇಜಿ 8 ದಿನ 4 ದಿನ ತಡೆತ್ತೀನಿ ಅಪಗ ಇತ್ತಿನ ಆ ಎಲ್ಲಿ ಎಲ್ಲಿ ನಿಕ್ಲೇನ ಊರುತ ಒಂಜಿ ಬುಲೆನೆ ಇತ್ತುಂಡು ಅಂಚಾದ ಅವು ಅಂತೆ ಅವೇನು ಪೂರ ತಡವಣ್ರ ಐಕ ಸಾಧ್ಯ ಇತ್ತು ಬಕ್ಕ ಅವು ಹೆಂಗ ತೋಡಲು ಪೂರ ಕ್ಲೀನ ಒಂದು ತುಂಡು ನೀರು ಹೋಗುತ್ತು ದೇವಣ್ಣಾಗ ಮಾತೆಲ್ಲ ಕಟ್ಟ ಮುಣಿಕ್ ಪೊಯ್ಯಬಾರ ಅಂತ ತೆರೀತಾ ಐಕ ಹೋಗಿ ಜರಿ ಏರ್ಲ ತೋಡದ ನೀರು ಪೋರ ಅಜ್ಜಿ ಅವು ನೀರು ಏರ್ಬಿಟ್ಟು ಬೈಲು ಇಡೀ ಪುಲ್ಲು ಬೈಲು ಹೌದಾನೆ ತೋಡದ ನೀರು ಪೋ ಪುಜ್ಜಿತೆ ಏರು ದೆಪ್ಪು ಇರೇರು ಅಂಚ ದುಂಬು ಕಟ್ಟ ಪೂರ ಇತ್ತಂಡ ಕಟ್ಟತ್ತೀನಿ ಅಲ್ಪ ಅಲ್ಪ ಕಟ್ಟತ್ತೀನಿ ಬಕ್ಕ ನೀರು ಆಜಿ ಬಿಟ್ಟಿಗೆ ಮಾತ್ರ ಆ ಜಾಗದಾಕಲು ಪೊಯ್ಯ ಕಟ್ಟ ಮುಣಿಕ್ ಬಾಡು ಅಂತ ತೆರೆದೇತ ಅಂಚ ನೀರು ಕ್ಲೀನ್ ಆದ ಪೋಂತು ಇತ್ತೆ ಪೋ ಪೂಜೆ ಅಂಚ ದೆಪ್ಪ ಏರು ಪೊಯ್ಯೆ ತೆತ್ತಿನ ಕೂಡ ತೀರ್ಥ ದೆಪ್ಪ ಮಿತ್ತವತ್ತು ಒಂದು ಅಂಚ ಇದೆ ಇರು ಪರ ಕೃಷಿಲ ಮಲ್ತೊಂದಿತ್ತಾರೆ ಇತ್ತೆಲ್ಲ ಮಲ್ತೊಂದಿಲ್ಲ ಭಾರತ ಭತ್ತದ ಇತ್ತೆ ಐಟು ಹೊಸ ಹೊಸ ಇರು ಪಂಡರತ ಬೇತೆ ಬೇತೆ ತಳ್ಳಿನ ಇರು ಕಣತ್ತಾರಂದು ಅವು ಒರ ಇರು ಅವು ಪರತ್ತು ಬುಡ್ದು ಇಂದು ಮಲ್ಪುನಾಗ ಇರಕ್ಕೆ ಎಂಚ ತೋಜುಂಡು ನೆಟ್ಟು ಎಂಕಲಿಗೆ ಬುಲೆ ಎಡ್ಡೆ ಬೈದುಂಡು ಎಡ್ಡೆ ಬುಲೆ ಬರ್ತಿತ್ತು ಅವಳು ಒಂಜಿ ಮುಡಿಕ್ಕು ಒಂಜಿ 10 ಮುಡಿ ಅಪ್ಪಿನ 16 ಮುಡಿ 5 ಮಿತ್ತ ಆಪುಜಿ ಅಂದ್ರೆ ಈಟ್ ಬಾರ್ದು ಜಂಗಳು ಗೌರ್ಮೆಂಟ್ ಈಟೇ ಬಾರ್ದು ಜಾದಾಗ ಒಬ್ಬರ ಬೋರ್ತಿಲಕ್ಕ ಪಾಡ್ದ ಐಟದೇ ಇದೀನಿ ಬುಲೆ ಓಹೋ ದುಂಬುಡ್ದೆ ಹಾಂ ತುಂಬು ಇತ್ತೆ ನೆಕ್ಕು ಗೌರ್ಮೆಂಟ್ ಈಟ್ ಆಯ್ಕೆ ದಕ್ಕೋಡೆ ಎಂದು ದಕ್ಕೋಡೆ ಯಾಕಿದ್ರೆ ಅವು ಬಾರ ಪೂಜೆ ಅವ್ ಸಿಕ್ಕಿದೆ ಮರದ ಗೋರ್ನೇ ಅವು ಯಾಪ ಕಾಪು ಯಾಪ ದಕ್ಕುವೆ ಈ ಚಿನ್ನಡೇ ಉಂತು ಅಂಚ ಅವು ಪಾಡ್ದು ಪಾಡ್ತಾ ಅಭ್ಯಾಸ ಆಯ್ನಾತು ದುಂಬುಡ್ತೆ ಅಂಚ ಅದು ದುಮ್ಮು ಪಾಡ್ದು ಜ ದುಮ್ಮು ಎಂಗ್ಲು ಆ ಮಲ್ಲಯ್ಯ ಇಪ್ಪನ ಪಾಡ್ದು ಜ ಐದು ಪಕ್ಕ ಈ ಬಿ ದೇವತಿ ಪಕ್ಕ ಪಾಡೊಂದೆಲ್ಲ ವಾರ ಪಕ್ಕ ಮಿತ್ತು ಬರಡು ಅಂಚ ಪಾಡ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಜಾಸ್ತಿ ಪಾಡ್ದು ಅಂಚ ಪಾಡಂದ ಎಲ್ಲ ಮಲ್ ಪೂಜೆ ಇಂದೇನು ಇರೆಗ ಈ ಕೃಷಿ ವಿಜ್ಞಾನಿಗಳು ಮುಕ್ಕಲುಪುರ ಬತ್ತು ತೆಂಚಿನಂಟಲೈಟ್ ಪಂತ್ ಕೊರ್ತೇರ ಭಾರತ ಕೃಷಿ ಬಗ್ಗೆ ಪಂಪಿನ ಒಟ್ಟಾರೆ ಅದು ಎಂಚ ಉಂಡಿತ್ತೆ ಇತ್ತೆ ರೇಟ್ ಲಾಯ್ಕುಂಡು ಇತ್ತೆ ಎಡ್ಡೆ ರೇಟ್ ಉಂಡು ಗಜ ಜಾಯಕ್ಕೆ ಮಾತ್ರ ಎಡ್ಡೆ ರೇಟ್ ಬಂದ ಐಕ್ ಒಂಜೇ ವಿದೇಕ ಇರತ್ತಾಜಿ 27 ರೂಪಾಯಿ ಮುಟ್ಟ ಕಿಲೋ ಕುಪೂರ್ ಉಂಡು ಬಾರ ದುಂಬು ಆತ ರೇಟ್ ತಿಕ್ಕೊಂತು ಇತ್ತೆ ಏಳು ಎಡ್ಡೆ ರೇಟ್ ಉಂಡು ರೇಟ್ ಉಂಟು ಅಂಡ್ ಅವು ಮಲ್ಪುನಗಲೇ ಕಮ್ಮಿ ಆತೇರು ಅಂದು ತಾರೀಕಲ ಅಂಚನೆ ರೇಟ್ ಉಂಡು ಕಿಲೋಕ್ಕೆ 52 ರೂಪಾಯಿ ಉಂಡು ದುಮ್ಮ ಆತ ರೇಟ್ ಇದ್ದಿ ನಾಲ್ಕೋದು ಮಿತ್ ಬೋತುಜ್ಜಿ ಈ ಸಾರಿ ಎಡ್ಡ ರೇಟ್ ಉಂಡು ರೇಟ್ ಉಂಟು ಅಂಡ ಇನ್ನೊಂದು ಲಾಭ ಬರುವ ಲಾಭ ಏರೆಲ್ಲ ಸಾಗುವಲ್ಲಿ ಬರ್ರೆ ಹಚ್ಚಿ ಲಾಭ ಜನಕುಲ ಸಂಬಳ ಕೊಡೋದು ಬರ್ಪುಜ್ಜಿ ಬರ್ಪುಜ್ಜಿ ಅರ್ಜಿ ಏಳ್ನೂದು ಪೊಂಜೆ ಆಜಿ ಮುದ್ದು ಮಾಡಿದೆ ಎಂಚ ಬರ್ಪಿನಿ ಅಂಚಂಡ ಈ ಬೇಲೆ ವಾ ಟೈಮ್ ಮಲ್ಪೇರ ಅಂದು ಅವಾಗ ಈರು ಎಂಚ ಮಲ್ತೊಂತುಲ್ಲಾರೆ ಯಾನು ಅದು ಅದಗತ್ತೆ ಇತ್ತೆ ದತ್ತು ಇತ್ತೆ ಯಾನು ಸಾಗೋಲೆ ಮಲ್ಪುಜಿ ಒಂದೆ ಮಲ್ತೆ ಆಣ್ಣ ಮಲ್ಪುಣಿ ಜಿಂಡಚ್ಚಿ ಅವನ ತೀರುಜಿ ಪ್ರಾಯಲ್ಲಿ ಅದಾಗ ಯಾನು ಕಾಣೆ ಬತ್ತನ ಬಯ್ಯ ಮುಟ್ಟ ಯಾನು ಒಂಜಿ ಜನ ಮಲ್ಪುನ ಬದಲು ಯಾನೇ ಮಲ್ತೊಂತೆ ಏರುಪ್ನ ದತ್ತೊಂದು ಐಟ್ ಯಾನೇ ದತ್ತೊಂದು ಪೂರ ಬೆಲೆ ಮಲ್ತೊಂತೆ ಎಂಗ್ಳು ಕಾಣಲಕ್ಕ ಬಯ ಡಾಜಿ ಗಂಡ ಮುಟ್ಟ ಅವೇ ಬೇಲೆ ಅಡಿತ್ತೆ ಪ್ರಾಯ ಅನ್ನತ್ತ ನಾನು ಅದಕ್ಕೆ ಮಲ್ಪರ ಪೂಜೆ ಅಂಚೆ ಇತ್ತೆ ಜೋಕುಲು ಇಟ್ಟು ಮಲ್ಪುಜರು ಹೆಂಗ ಪಂಜಿ ಹೋಗಲಿ ಆಗಲೇ ಮದ್ಮೆ ಆತೇನೆ ಮಲ್ಪುಲ್ಲು ತೆಂಗುಲಿ ಅಡೇ ಜನಪ್ಪ ಅಂಚೆ ಆತೇನೆ ಇತ್ತೆ ಇದೆ ಒಟ್ಟಾರೆ ಅದು ಇತ್ತೆ ಪಂಪಿನ ಅಂಟ ಭಾರತ ಬೇಲೆ ಮಲ್ಪಿನ ಜನಕ್ಕಳು ಅರಿತ್ತ ಬಂಟ ಭತ್ತದ ಬೆನ್ನಿ ಮಲ್ಪಿನ ಕುಲೇರು ಏತು ಉಲ್ಲೇರು ಇತ್ತೆ ಹೆಂಗಲ್ಲ ಮೇಯಿಟ್ಟದಲ್ಲ ನೂ ತೇರು 10 ಜನ ಇಜ್ಜೇರ ಅಂದ ಈ ಮೇಯಿಟ್ಟು ಏರ್ ಹೇಳು ಎಲ್ಲ ಮಲ್ಪಿಜೇರು ಬಯಲು ಬಯಲು ಪಡೀಲಿ ಅಲ್ಪ ಅಲ್ಪ ಒಂಜಿ ಕೊಟ್ಟು ಮಲ್ಪಿ ಇಜೇರ ನಕಲು ಅಂತ ಮಲ್ಪಿಯರು ಬಯಲು ಅಂತ ಅವು ಮಲ್ಪಿಯರು ಬೊಕ್ಕ ಸಾಗಲ್ದಕಲು ಯಾ ಸ್ವಂತ ಬೆನ್ನಿದಕಲು ಏರ್ಲ ಮಲ್ಪಿಯರು ಈರುದಾದ ಮಲ್ಪರು ಈ ಭತ್ತದ ಬದಲಿಗೆ ಇತ್ತೆ ದಾದಲ್ಲ ಕೈಗಾಡ್ದ ಕುನಾತೆ ಸಾಗೋಲಿ ಮಲ್ಪ ತೀರು ಸಾಗೋಲಿ ಮಲ್ಪರು ತೀರು ಮೋಡ್ ಮುಟ್ಟಲ್ಲ ಮಲ್ದೆ ರಡ್ ಕಂಡ ಅಲ್ಪ ಇಲ್ಲ ಅಲ್ಪದ ಅವು ಇಂಜಿ ನನ್ನ ಬಣ್ಣ ಕಂಡ ಅಂತೆ ಅವ್ರು ರಡ್ ಕಂಡ ಎತ್ತಾರ ಇಜೇರಿನ ಜಾಗ ಸಾಗಲ್ ಮಲ್ಪ ತೀರ್ ತಗ್ಗ ಐಕ್ ಮಲ್ಲ ಮಿಷಿನ್ ಬರ್ಪು ಜಂಚ ಉಂತ ಏನು ಹೋಗಿ ಮೋಡ್ದ ಬಕ್ಕ ಇತ್ತ ಮೆಷಿನ್ ಟೆನಿಕ್ಲು ಅದು ಇದ ಮುಟ್ಟ ಮಾ ಯಾನ್ ಮಿಷಿನ್ ಅಥವಾ ಜನಟ ಒಯ್ಪಾದೀನಿ ಮೋಡ್ ಮುಟ್ಟಲ್ಲಿ ಜನಟ ಒಯ್ಪಾದೆ ಇತ್ತೆ ಊರುಟ್ಟು ಪೂರ ಮೆಷಿನ್ ಬತ್ತಂಡ ಕೊಡಿಗಡೆ ಬೈದನತ್ತೆ ಬೈದಂಡು ಐಕ್ ಎಂಚ ಇತ್ತೆ ಸಾಗುವಲ್ಲಿ ಇತ್ತ ಜನ ಮಲ್ಪುನಲ್ಲ ಮೆಷಿನ್ ತಲ ಐಟು ಲಾಭ ತೋಜುಂಡು ಲಾಭ ತೋಜುಂಡು ಕಾಪುಂಡು ಬೇಲೆ ಬೇಕಾ ಬೇಕಾ ಬಕ್ಕ ತುಂಬಾ ಜನ ಕನೋಡು ದರ್ಪೋಡು ಐಟು ಮಸ್ತ್ ಬೇಲೆ ನೆನೆ ಅವಳು ಕಂಡೋಡು ನೀರು ಕೊಟ್ಟು ರಾಸು ಮಲ್ತಿಂಡು ಆ ಬಾರನ ಕಂತಿಂಡು ಬೈ ಇಪ್ಪುನ್ ಕಂಡೋಡು ಬಕ್ಕ ದೆಪ್ಪಲೇ ಫಲ ಅಂದ ಅಂಚೆ ಜನ ಬುಡ್ಚಿ ಐಕೆ ಹೆಚ್ಚು ಇಂದು ಕೊಯ್ಯರ ಜನ ಬೋಡು, ಕಟ್ರೆ ಜನ ಬೋಡು, ದರ್ಪರ ಜನ ಬೋಡು, ಐಕಂಡ ಮಸ್ತ್ ಜನ ಬೋಡ. ಇದೆ ಊರುಡು ಈ ಮೆಷಿನ್ ಕಣತ್ತು ಕೆಲವೇರ ಮಲ್ಪುನ ಏತು ವರ್ಷ ಉಡ್ತು ಇಂಚಿಗ್ ಒಂಜಿ ಐನಾಜು ವರ್ಷ ಉಡುಪಿ ಮುಟ್ಟ ಗಾಡಿ ಪೋ ಲೋರಿ ಪೋ ಅಲ್ಪ ಅಲ್ಪ ಅಲ್ಪ ಅಲ್ಪ ಉಂತವೇರು ಇಂಚಿದ ಅತ್ತವೋ ದೂರದನೇ ಬರ್ಪಿನಿ ಅಗಲು ಒಂಜಿ ತಿಂಗಳು ಉಂತಾರೆ ಬೊಕ್ಕ ಅಗಲ ಟೈಮ್ ಅವಳು ಕೊಯ್ಯಾರನ್ನ ಮುಲ್ತ ಬುಡಿಯರು ಪೋಯೇರಿ ಅವಂತ ಒಂದೆಲ್ಲ ಪೋಪೇರಿ ಅಗಲು ಉಂತುಜೇರಿ ಅಂಜ ಈ ಮೂಲು ಕೈತಲಿ ಇರಲ ಮೆಷಿನ್ ಒಂದು ಅಲ್ಪ ಅಲ್ಪ ಒಂಜಿ ಪೂನ ಆಡದನ್ನ ಒಂಜಿ ಪಾಸಿ ಇಡತ ಆತೆ ಹೆಚ್ಚೆ ಓಲ್ಲ ಓಲ್ಲ ಒಣ ತಿಕ್ಕು ಜದ ಬೇಳೆ ತಿಕ್ಕೊಡ್ದ ಐಕಲ ಮೆಷಿನ್ ಕಾಸು ಹಾಪುಂಡು ಅಂಜ ಅವು ಗಂಟೆ ಲೆಕ್ಕದ ಬೇಲೆ ಅಂದ್ರೆ ಎಂಗಲು ಅಂದ್ರೆ ಎಂಗಲು ಅಂದ್ರೆ ಗಂಟೆ ಲೆಕ್ಕ ಕೊರ್ಪಿನಿ ಕೊರ್ಪಿನಿ ಒಂತೆ ಒಂತೆ ಮಲ್ತು ಒಂದು ಮಲ್ತು ಒಂದು ಬುಡ ಒಂದು ಬತ್ತಾರು ಅತ್ತ ಬಾಕಿತ್ತು ನಾವು ಈ ಬೆನ್ನಿತ ಜಾಗಿನ ದಾದ ಮಲ್ಪ ಮಲ್ತೊಂದಿಲ್ಲಾರ ಅವಿನ ಅಂಚನೆ ಬಿಡ್ತಾರ ಎಂಚ ಜೇಂಗಲ ಬೈಲನ್ನು ವಿಜಯರು ಮಲ್ಪೇರು ಎಂಗಲನೆ ಪಾಲ್ದಾನೆ ಎಂಗಲಪುರ ಬೊಕ್ಕ ಬೊಟ್ಟು ಅಂತ ಗದ್ದೆ ಉಂಡು ಕಾಲಿ ಹೌದಲ್ಲ ಮಲ್ದಿಜ ಬೈಲು ಮಲ್ಪುಂಡು ಅಂಚ ಬೊಕ್ಕ ಈ ಬೆನ್ನಿತ ಇಂದು ಆಯಿ ಬೊಕ್ಕ ಇರು ಐಟ್ ಆ ಬೇತೆ ಎಂಚಿನ ಅಂಟಲ್ಲ ಬುಲೇದು ದುಮ್ಮು ಎರುಪ್ಪುನಾಗ ದತ್ತದು ಉರ್ದು ಪದೆಂಗಿ ಕುಡು ಲಭಿತು ಅಂತ ಕೊಡಿ ಓಡೋ ಎಡ್ಡೆ ಮತ್ತು ಕುಡು ಬಿತು ಅಂತ ಅವುರೈತೆ ಸಮಯ ಉಂತದು ಬೇರೆ ಮಲ್ಪೇರು ಐಕಲ ಹಿಂದುವೇ ಪ್ರಶ್ನೆ ಬೇತೆಂಚಿನಂಟಲು ಅವುರ ಇಲ್ಲದಾಗಲು ಇತ್ತು ಇಲ್ಲದಾಗಲೇ ಮಲ್ಪೋಲಿ ಪರಿಪೋಲಿ ಕಣ್ಪೋಲಿ ದರ್ಪೋಲಿ ಐಕ ನಾಳೆ ಈತ ಜನ ಬೋಳು ಒಂದು ಇಚ್ಚಿ ಒಂದು ಸೊಲಭದ ವೇಳೆ ಅವು ಬೊಕ್ಕ ಬುಡ್ನೆದಾಯೆ ಬುಣ್ಯವನ್ನ ಆಯ್ತಾ ಪರಿ ಎರು ಪೂರ ಮಾರಿಬೇಕಾಯ್ತು ಒಂದು 10-15 ವರ್ಷ ಎರು ಮಾಡ್ದ ಎರು ಜಿಡ ಮಲ್ಲ ಪರ ಅಪ್ಪಜಿ ಮಿಸಿಂದಗಲೇ ಕಾಣೋಡು ಅಪ್ಪಜಿ ಅವು ಎರು ತುಂಬ ನಂಗೆ ಒಂದು ಕಾಲೇನ ಬೈಯರಂತೆ ದತ್ತು ಪೊಡಿ ಬಂದು ದುಮ್ಮ ಹಿಂಗಲು ಪೊಡಿಕಿಂದ ಎರು ದತ್ತದ್ದು ಪೊಡಿಕಲ ನೇಜಿಬಾರ್ದು ನೀರೆಲ್ಲ ಬಾರ್ದ ಪೊಡಿಕಲ ಬಾರ್ದು ಅದು ಎರು ಪುನಃ ಮಾತ್ರ ವಾಬೇಲೆ ಎಲ್ಲ ವಾಟ ಆಯ್ಮ ಮಲ್ಪಾಡು ನೇಜಿಬಾವಟ ಪಕ್ಕ ನಮ್ಮ ಎರು ಕೊರೆ ದತ್ತ ಕುಡಿಯಿದ್ದೀನ ನೇಜಿಬಾಡಿ ಮಿಸಿಂದ ಏನು ಕಾಪೋಡು ಅಂಚೆ ಮತ್ತೆ ಒಂದು ಬಿಡೊಂದೇ ಹೊತ್ತಿನಿ ಸುಗ್ಗಿ ಕಮ್ಮಿ ಅರ್ಧ ಆಯ್ತಾ ಸುಗ್ಗಿಲ ಮಲ್ದೆ ಸುಗ್ಗಿಲ ಮಲ್ತಾರೆ ನೀರು ನೀರು ಕಟ್ಟಡೇ ಒಟ್ಟು ಅಲ್ಪ ಅಲ್ಪ ಅಲ್ಪ ಮತ್ತೆ ಕಟ್ಟವಾಡ ಬೊ ಗೌರ್ಮೆಂಟ್ ಒಂದು ಮಲ್ದೇರು ಕಟ್ಟ ಮಾಡಿಯರು ಬಕ್ಕ ಎಂಕುಲು ಜಿಂಡ ಅಲ್ಪ ಅಲ್ಪ ತೋಡುಗು ಮತ್ತೆ ಎಲ್ಲೆಲ್ಲಿ ಕಟ್ಟಬಾರ್ದು ಸುಗ್ಗಿ ಫುಲ್ಲು ಸುಗ್ಗಿ ಆತನು ಮುಂತೂದು ಬರ್ತೀನ ಆ ತರೆ ಮುಟ್ಟಲ್ಲ ಸುಗ್ಗಿ ಆತಿನ ಬೈಲೆ ಓಹೋ ಇಡೀ ಬೈಲಿಟ್ಟು ಸುಗ್ಗಿ ಮಾಲು ತೊಂದಿತ್ತಾರೆ ಅಂದು ಇತ್ತೆ ಮಲ್ಪುಜ್ಜಿ ಇತ್ತೆ ಅವಲ ಮಲ್ಪುಜ್ಜಿ ಇಂದುಲ ಮಲ್ಪು ಸುಗ್ಗಿ ಇಜ್ಜಿತ್ತೆ ಏನೇ ಅಲ್ಪ ಅಲ್ಪ ಅಂತ ಮಲ್ಪೇರು ಏನೇ ಸುಗ್ಗಿದ ಬದಲಿಗೆ ದಾದ ಮಲ್ಪೇರು ಇತ್ತು ಸುಗ್ಗಿದ ಬದಲು ದಾಲಜ್ಜಿ ಕಂಡ ಪಡೀಲಿ ಕಂಡ ಪಡೀಲೆ ಮಲ್ಪರ ಉಪ್ಪಾಯ ಹೆಜ್ಜೆ ಆತ ದಾನಿ ಮಲ್ಪರಲ್ಲ ಓಲ ಮಲ್ಪರ ಹಬ್ಜೆ ನೀರು ಇಲ್ಲ ಇತ್ತೆ ಇತ್ತೆ ಕಮ್ಮಿ ಕಮ್ಮಿ ಆತ ನೀರು ದುಮ್ಮಲಕ್ಕೆ ಹೆಜ್ಜಿ ನೀರು ಅಂಚೆ ಅದು ನೀರೆಲ್ಲ ಕಮ್ಮಿ ಆತಂಡು ಆಯ್ತಾ ಕೊಡಿಗಡೆ ಬೋರ್ವೆಲ್ ಬಡಬೇಕು ಆ ತೋಡು ನೀರು ಬರ್ಪಿನ ಕಮ್ಮಿ ಬೋರ್ವೆಲ್ ನೀರು ಇಜ್ಜಾ ಬೋರ್ವೆಲ್ ದಲ್ಲಿ ಉಪ್ಪು ಆತ ಎಂಕಲೆಗೆ ಆ ತೋಡು ನೀರು ಬರ್ಪಿನ ಕಮ್ಮಿ ಆಡು ಬೋರ್ವೆಲ್ ಎತ್ತಿ ಬುಕ್ಕ ಅಂದ ಅವನ ಆಯ್ಕೆ ಕೆದುಕುಲ್ಲ ನೀರು ಪಿದೇ ಬರೋ ಅಂತ ಆಯ್ಕೆ ಕೈತಾಲ್ ಬೋರ್ವೆಲ್ ಬಾಡಿಯಲ್ಲಿ ಕೆತ್ತ ನೀರು ಅವು ಹೋಯ್ಪು ಅಂಚೆ ಇಂದ ಸುಗ್ಗಿಗೆ ಈ ತೋಡು ನೀರು ಪೊಪರ ತೊಂದಿತ್ತು ಇತ್ತೆ ಏ ಪಾಜಿ ಇದೆ ಮುಟ್ಟಲ್ಲ ನೀರು ಉಪ್ಪಿನ ತೋಡು ಕೆಲವು ಏ ಪಾಜಿ ಇದನ್ನು ಓಹೋ ಇತ್ತೆ ಡಿಸೆಂಬರ್ ಜನವರಿ ಬರ್ಪುಂಡ ಇತ್ತೆ ಜನವರಿಲಿ ಇಜ್ಜ ತೋಡಲೇ ಇಡಿಜ್ಜಿ ತೋಡು ನೀರು ಇಜ್ಜಿ ಅಂಚಾತು ಮಾಂತ ಕೃಷಿಲ ಕಮ್ಮಿ ಆತ ಇದು ತರಕಾರಿ ಬುಲೆ ಮಲ್ ತೊಂದುಲ್ಲಾರ ಅಥವಾ ವಾ ವಾ ಬುಲೆ ತರಕಾರಿ ಓ ತರಕಾರಿ ಸುರು ಸುರು ತವತೆ ಮಲ್ದೆ ತವತೆ ಅಡ್ಡ ಒಂದು ನಾಳೆ ದಾರ ಮಲ್ತೆ ನಾಲ್ಕು ಪುಡಿಯ ತವತೆ ದಿಗೊಂದು ಅವು ಬಕ್ಕ ಒಂದು ಬಂಗಾರ ಮಂಡದ್ದು ಬುಡಿಯ ನವಲಿ ಬರ್ತೇನೆ ಇತ್ತೆ ಇಲ್ಲ ಅಲ್ಪ ಅಂತೆ ಬದ ಒಂದು ಬೆಂಡೆನ ಬಸಳೆ ಪದಪೆ ಲತ್ತಂಡೆ ನಿಕ್ಲಿಕ್ಕೆ ಬೋರ್ಡ್ ಆಯ್ನ ಮಾತ್ರ ಪೂರ ಹೆಂಗಲೇ ಬೋರ್ತೀನಿ ಮಲ್ಪುಣ ಒಂದು 2-3-4 ತಿಂಗಳು ಹೆಂಗಲು ಗೊಬ್ಬರ ಮಾಡು ಸರ್ಕಾರ ಗೊಬ್ಬರ ಮಾಡು ಜೈ ಸರ್ಕಾರ ಗೊಬ್ಬರ ತರಕಾರಿ ಏಪಲ್ಲ ದುಮ್ಮು ಲಜ್ಜಿ ಇತ್ತೆ ಲಜ್ಜಿ ಇಲ್ಲದ ಕಿದೆ ಗೊಬ್ಬರನೇ ಮಾಡು ಕಿದೆ ಗೊಬ್ಬರ ಬೆತ್ತದ ಹೌದಾನೆ ಐಕ್ ಎಡ್ಡೆ ಹತ್ತು ಪೇರು ಅಂಚೆ ಎಡ್ಡೆ ಹತ್ತು ಅಂದು ಅಂಚಾತು ಮಲ್ತಿಜ್ಜೆ ಹ್ಞೂ ಇತ್ತೆ ನೀಕ್ಲು ಅವಳು ಎರು ಪೆತ್ತದ ಲಜ್ಜ ಪೆತ್ತ ಉಂಡು ಪೆತ್ತ ಉಂಡು ಪೆತ್ತದ ಆಯ್ತಾನೆ ಗೊಬ್ಬರ ಗೊಬ್ಬರಕ್ಕೆ ಅವು ಈ ತರಕಾರಿಗೆ ಯಾವ ಉಂಡ ಹಾಂ ತರಕಾರಿ ಯಾವ ಅಂತೆ ಮಲ್ಪುನು ಅಂತದಕ್ಕೆ ಹೆಚ್ಚೆ ಮಲ್ಪುಜೆ ಇತ್ತೆ ಇರ ಹೆಂಚಿನ ತವತೆ ಒಂದು ಬುಡ್ಡಿಯರತ್ತ ಉದಾಯ ಬುಡ್ನೆ ಬುಡ್ನಿ ಮಣ್ಣು ಬೊಕ್ಕ ಹೆಂಗಲೇ ಆಯ್ಕೆ ತವತೆ ನೀರು ಅಂತ ಕಮ್ಮಿ ಆಂಡು ಒಂದು ದೂರ ಮಲ್ತು ಅಂತೀನಿ ಬೊಕ್ಕ ನೀರು ಕಮ್ಮಿ ಅನಿಕ ಬುಡಿಯ ಒಟ್ಟ ಈ ಮಾಂತ ಬಿಳೆಕ್ಲೇರಿಕ ನೀರುದ ಒಂದು ವ್ಯವಸ್ಥೆ ಅಂಚೆತ್ತುಂಡು ನೀರುದ ಅದಕ್ಕೆ ಈ ತೋಡ್ಲೇಡು ಒಡ್ಡುದು ಅಥವಾ ತೆಗೆ ತೇತದ ಬುರಮಲ್ತು ಅಂತ ಇತ್ತ ಅಂಚಿನ ಜಾಗ ಉಜ್ಜಿ ನೀರುದ ಕತ್ತೆ ಇತ್ತೇ ಇಲ್ಲಲ್ಪ ಒಂಜಿ ರಡ್ಡು ಪಂಪ್ ಎಲ್ಲಿಲ್ಲ ದೀತ ತರಕಾರಿಗೆ ಒಂಜಿ ಆಯ್ತಾನೆ ಪಾಡುವ ನೀರು ತಾರೆಗೆ ತರಕಾರಿ ಅಂಚಾತ ಇಟ್ಟೇನ ರತ್ತೊಂದುಂಡು ಇದಕ್ಕೆ ಬೇತೆ ಹೋಗಲ ಬೋರ್ವೆಲ್ ತ ಇಂಚಿನದಾಲದ ವ್ಯವಸ್ಥೆ ಇದೆ ಇರ ಮುಡಿಕಟ್ಟುನ ಇಟ್ಟು ಬಾರಿ ಒಂಜಿ ವಿಶೇಷ ಅದು ಐತ ಒಂಜಿ ಪರಿಣಾಮ ಅವು ಐಟ ಒಂಜಿ ವಿಶೇಷ ಎಂಚಾವು ಅವು ಮುಡಿಕಟ್ಟುನ ಬಂಟ ಅವು ದುಮ್ಮು ಮುಡಿ ದಾಯ ಕಟ್ಟೊಂದಿತ್ತೇರು ಬೊಕ್ಕ ಎಂಚಾವು ಅವು ದುಮ್ಮು ಏರ್ಲ ಈರ್ನ ಹರಿ ಬೋಡ ಬಿತ್ತು ಬೋಡ ತೌಡು ಬೋಡ ಮುಡಿಯೇ ಕಟ್ಟದಿನಿ ಇಂಚ ದಿಂಚ ಅದಿ ತಿಜೇರು ಅವು ದೇವಣ್ಣಗ ಸುರುಟಿ ಅನ ಎಲ್ಲಿ ಪುನಾಣೆ ಅಯ್ಯ ಕೊಂಚ ಕಲ್ಲೇವಳು ಅವಿನ ಸೂಡಿ ಬೈ ಪುಲ್ಲು ದೆತ್ತದು ಅವಿನ ಕಡೆ ಕಟ್ಟದು ಅವಿಂಚ ಕಲ್ಲೇಗು ಬುಡ್ಪಾದು ಅವಿನ ಸರ್ತ ಮಲ್ತದು ಒಂದಂತೇನೆ ಅರಿಬಾರ್ದು ಅದು ಸರಿ ಮಲ್ತಂ ಬೋಡು ಬೊಕ್ಕ ಬಲ್ಲು ಅಪೂರ ಆಯಿ ಬೊಕ್ಕ ಬಲ್ಲು ಸುತ್ತೋಡು ಸುತ್ತ ಐ ಅವು ಮುಂದೆ ಬೈತಾನೆ ಬಲ್ಲು ಬಿಡ್ಪಿನಿ ಬಾರ್ದ ಬಲ್ಲಲ್ಲ ಮಲ್ಪಾರೆ ಹಾಪನು ಬಾರ್ದಲ್ಲದೆಲ್ಲ ಹಾಪಣ್ಣು ಇಜಿನ ಬೈತಲ್ಲ ಹಾಪನು ಅವಿನ ಮಾಡ್ತದ್ದು ಅಯ್ಯ ಕೊಂಚ ಪದ್ನಾಜ ಇರತ್ನಾಲ್ದನ್ನ ಅಡ್ಡ ಬಲ್ಲು ಬಾಡ್ರೆ ಅಯ್ಯ ಬಲ್ಲು ಲೆಕ್ಕ ಉಂಡು ಇರತ್ತ ನಾಲ್ಕು ಬಾರೋಡ ಒಂದಾಣ ಪದ್ನಾಜ ಇಡಂಡ ತೆಲುಪುಡು ಅಂಚ ಮಲ್ತು ಅಂತ ಅವು ತೆಲುಪುಟ್ಟಲ್ಲ ಮಂದ ಅಂಡಲ್ಲ ಹೆಂಚಿನ ವ್ಯತ್ಯಾಸ ಹೊರಪುಂಡು ಅವು ತೆಲುಪುಡ ಅಂಡ ಆತ ಪೊರ್ಲು ದೊಜ್ಜಿ ಒಂದೋಡ ಅಂತ ಪೊರ್ಲು ದೊಜ್ಜಿ ಮೊನ್ನ ಕೊಡಿಗಡೆ ಬಲ್ಲ ಬರುತ್ತೆ ಒಂದು ಅಲ್ಪ ಅಲ್ಪ ಇತ್ತ ಗ್ಯಾಪ್ ಉಪ್ಪುಂಡು ಒಂದು ಗ್ಯಾಪ್ ಅಂತ ಕಮ್ಮಿ ಹಾಪುಂಡು ತೈ ಮತ್ತೆ ಈ ಬ್ರಹ್ಮಗಲಸು ಐಕ್ಕ ನೆಕ್ ಮನ್ನ ಬಲ್ಲ ಜಾಸ್ತಿ ಮಾಡಿದ್ರು ಪೊರ್ಲು ಮಲ್ಪೇರು ಮುಡಿತ ಮತ್ತೆ ಕೆಲವು ಮುಡಿಗೆ ಬರ್ಪೇರು ಅಂಚ ತೆಂಗು ಲಂಚ ಪೊರ್ಲು ಮಲ್ಪರ ಬೋತುಜ್ಜಿ ಅವ್ರ ದುಂಬುದ ಲೆಕ್ಕ ದುಂಬುದೇ ಅದು ಅವು ಗಟ್ಟಿ ಹೆಚ್ಚು ಕಮ್ಮಿ ಉಪ್ಪುಂಡ ಈ ಬಂಡಿನ ಬಳ್ಳಿ ಹೆಚ್ಚು ಕಮ್ಮಿ ಇಜ್ಜಿ ಇಜ್ಜಿ ಬಳ್ಳಿ ಗಟ್ಟಿಗೆ ಅದಾಲಜ್ಜಿ ಅವು ಪದಿನಾಲ್ಕು ಇಲ್ಲ ಗಟ್ಟಿಯೇ ಇರತ್ನಾಲ್ಕು ಗಟ್ಟಿ ಪೊರ್ಲಿಗೆ ಮಾತ್ರ ಮಲ್ಪುಂಡು ಆತೆ ದುಮ್ಮುದಗಲು ಗೋಂಡಿ ಅರಿದು ಒಂದು ಜೇರು ಅವು ಕುತ್ತೋಟೊಟ್ಟು ಬಂದ ಏಳು ಬಾಣೆ ಅರಿ ಕೊಂಜಿ ಓಡಿಸ ಬೋಂಡಲ್ಲ ಅದಲ್ಲ ಒಂದು ಮುಗಿಯಬೋದ ಈತದ ಗೋಂಡಿ ಬಂದ ಒಂದು ಸಮಯದಲ್ಲಿ ಅಡಿ ಹೇಗೆಂದ ಅಪ್ಪನಾರಿ ಅಂದು ನೆಲ ದೀಪಿನಿ ಮುಗಿ ಕಟ್ಟು ಮುಡಿ ಕಟ್ಟು ಜೇರು ಈತ ಮಿಲ್ಲಿರ್ದು ಕಣ್ಪಿನಿ ದೀಪಿನಿ ಗೋಂಡೆ ಮಿಲ್ಲಿರ್ದು ಗೋಂಡೆ ಕಣ್ಪಿನಿ ಅದಕ್ಕೆ ದೀದು ಬಿಡ್ಪಿನಿ ಬೇಲೆ ಕಮ್ಮಿ ಅಪ್ಪನರ್ ಅಂಚಾದ ಅಬ್ಬಗ ಏತು ಒಂದು ವರ್ಷ ಮುಟ್ಟ ಅವು ಬರುವಂತಿತ್ತು ಹೆಚ್ಚೆಲ್ಲ ಬರ್ಪುಂಡು ಅವು ಇರೋ ಕುತ್ತೋಟೋಡು ಪಾಂಡ ಮುಗಿನಾಗ ತಕ್ಕಂಡು ಕೂಡ ಒಂದು ವರ್ಷ ತಯಾರಾಗುತ್ತೆ ಕೂಡ ಅಂಚ ಏತು ಬೋಡ ಆತ ದೀಪಿನಿ ಇತ್ತೆ ಊರು ಡೇರಂಡಲ್ಲ ಇಂಚ ಮುಡಿಗಟ್ಟನ ಕ್ಲಿಜ್ಜರ ಭಾರಿ ಕಮ್ಮಿ ನಕ್ಕೆ ಈ ಸಾಲ ಅಲೆಂಗಾಡಿಯ ಪವನ್ ಜಾಸ ಇಟ್ಟು ಕಟ್ಟುವೇರಿ ಇತ್ತೆಲ್ಲ ಒಂದು ಇಂಜಿನ ಕಾಣಾಗ ಇರೋ ಇಲ್ಲೋಕಿಯಲ್ಲಿ ಬೋಡ ನೆಕ್ ಬ್ರಹ್ಮಗಲಸ ಬೋಡ ಅಲ್ಪ ಕಟ್ಟೋಡ ಕಟ್ಟನಗಲು ಊರು ಇತ್ತೆಲ್ಲ ಏರ್ಲಜ್ಜಿತ್ತು ಓಹೋ ಇತ್ತೆ ಇರು ತುಪ್ಪೆ ಬಾಡುನ ಹಾಂ ತುಪ್ಪೆಲ್ಲ ಬಾಡುವಂತೆ ಪಾಡೋನ್ ತುಪ್ಪೆ ಬಾಡ್ದು ಅವು ಹೆಂಚ ಆಯ್ತು ಕ್ರಮ ಹೆಂಚಿನ ಬಂಡೆ ಅವು ಅಣ್ಣ ಒಂಜಿ ಸುರುಟು ಒಂಜಿ ಪೆರ್ಮರಿ ಕಟ್ಟೋಡು ಸುತ್ತ ಪೆರ್ಮರಿ ಕಟ್ಟದು ಒಂಜಿ ನೆಲ ಕ್ರೌಂಡ್ ದೀವುಡು ದೀದು ಐ ಕೊಂಜಿ ಒಂದು ಎರಡು ಬೈ ಕೂಡ ಆಯ್ತು ಮಿತ್ತು ಬೈ ಬಾಡೋಡು ಪೆರ್ಮರ್ದ ಮಿತ್ತು ಇಂಚ ಬೈ ಬಾಡ್ದು ಸುತ್ತ ಕೋಲು ಏಲ ಐನ ಏಲದನ್ನು ಸುತ್ತ ಕೋಲು ದೀವೋಡು ಮಡಲ್ದ ಬಾಡುವಂತೀನಿ ಅಂಕಲು ಹೆಚ್ಚ ಅವು ಮಡಲ್ದ ಗ್ಯಾಪ್ ಗ್ಯಾಪಿಗೆ ಒಂಜಿ ದೀವೋಡು ಐದು ಬಗ್ಗೆ ಬಲ್ಲ ಸುತ್ತ ಮಾಡ್ಪಿನಿ ಬಾರ್ ಕೂಡ ಏರ್ನೇಕ್ಕೆ ತಕ್ಕನೆ ಬಾರ್ ಬಾಡೋ ಮಾಡ್ಪಿನಿ ಇದೇ ಲಾಸ್ಟ್ ಐಬೆಟ್ಟಿಗೆ ಐ ಕೂಡ ಪುಚ್ಚೆನೆ ಏರೋಣ ರೌಂಡು ಪುಚ್ಚೆನೆ ಇದು ಬಾರ್ ಪಾರ್ದು ಬೈ ನಿಂಚ ದೀಪಿನಿ ಇದು ಐದು ಬಕ್ಕ ಬೈನ್ ಬೇಪಿನಿ ಅವು ತುಪ್ಪೆ ಐದು ಮಿತ್ತು ಸಿರಿ ಲಾಸ್ಟಿಗೆ ಅವು ಏತ ಎತ್ತರಕ್ಕೆ ಬರ್ಪುಂಡು ಅವು ಬಾರ್ ಇತ್ತಿಲ್ಲಕ್ಕ ಎಚ್ಚಲ ಮಲ್ಪೋಲಿ ಅಂಡ್ ಅಗೆಲ್ಲ ಜಾಸ್ತಿ ಮಲ್ಪೋಲಿ ಬಾರ್ ಮಸ್ತ್ ಅಗೆಲ್ಲ ಮಲ್ಪೋಲಿ ಎತ್ತರ ಒಂದು ಈತೆ ಅರ್ಪಿನಿ ಏ ಒಂಜಿ ನರ್ಮನಿತಾತ್ ಆತೆ ಬಕ್ಕ ಆ ಇರಿಗೆ ಮಸ್ತ್ ಬಾರತ್ತಿಂದ ನೂದು ನೂತಾಯ ಮಡಿ ಅಂದ್ರೆ ಅವು ಅಗೆಲ್ಲ ಪೇರ್ ಮಾರಿ ಬೋಡಾಯ್ ಐತಿ ಈತೆ ಮಲ್ಲ ಅವಡುಂದು ದಲಜ್ಜಿ ಅಂದ್ರೆ ಭಾರತಕ್ಕ ಮಲ್ಪೋಡು ಹಾಂ ಭಾರತಕ್ಕ ಅದು ಐತ ಇತೆ ಇರು ಲೆಕ್ಕ ಬಂಡಾರತ ಅಂಚಾದ ಈತೆ ಜಾಗೆಟ್ ಉಂತೋಡುಂದು ದಲಜ್ಜಿ ಇಜ್ಜಿ ಇಜ್ಜಿ ಎಲ್ಲೆಲ್ಲ ಮಲ್ಪೋಲಿ ಮಲ್ಲ ಮಲ್ಪೋಲಿ ಅವನ ವಾರ ಏತು ಉಂಡು ಹಾಲೆ ಕೊಡು ಮಲ್ಪುಣು ಒಂಜಿ ನಾಲ್ಪ ಮಡಿ ಇತ್ತು ನಾಲ್ಪ ಹೋಗು ನೂದು ಮುಡಿ ನೂದೆಕ್ಕು ಅವು ಇರ್ನ ಒಂದು ಪೆರ್ ಮಾರಿ ಆಗಿಲ್ಲ ಬೋಡು ಬಾರ್ ಬರ್ತೋಡ ಏತು ಬಾರ್ ಉಂಡು ಆಯ್ತಲ್ಲ ಹಾಂ ಎಲ್ಲಿ ಇಟ್ಟಂಡೆ ಮಸ್ತ್ ಬಾರ್ ಬಾಡ್ರೆ ಅಪ್ಪಿಜಿ ಇತ್ತೆ ಮಲ್ಪಿನ ಕ್ಲಿಯರ್ ಅಂಟಲ್ಲ ಉಳ್ಳೇರ ಅಜ್ಜಬ ತುಪ್ಪೇರ್ ಬಾಡಿರ ಅದನ್ನು ಮಿಲ್ಲಿಗೆ ಹೊಡೆದು ಉಡ್ಪೇರು ಪೂರ ಮಿಲ್ಲಿಗೆ ಅಂಚಾತು ನಮ್ಮ ಪರತ್ ಕ್ರಮ ಇತ್ತಂಡ ಅವು ಪೂರ ಪೋತುಂಡು ಪೋತುಂಡು ಆ ಪೋತುಂಡು ಇತ್ತೆ ಮುಡಿಲ ಇಜ್ಜಿ ತುಪ್ಪೆಲ ಇಜ್ಜಿ ದಾಲ ಇಜ್ಜಿ ಅತ್ತ ಇತ್ತೆ ಈ ಇರು ಬಂಡಾರ ನಿಕ್ಲೆ ನಂಚಿನ ಲೆಕ್ಕತ ಕೆಲವೇರು ಪೂರ ಇತ್ತೆ ಬಾರ್ ಹಿಂದೆ ಪೂರ ಕೃಷಿ ಕಮ್ಮಿ ಆವೋ ಅಂತ ಬತ್ತುಂಡು ಅಂದು ನನ್ನ ದುಂಬು ನಂಗ ಅರಿಬೋಡತ್ತ ಉನ್ನೆರ ಅವು ಎಂಚ ಆವುಂದು ಇರೇಕ ಅಂದಾಜು ಎಂಚ ತೋಜುಂಡು ಅವು ಭಾರಿ ಭಂಗ ಉಂಡು ತೋಜುಂಡು ಮಲ್ತಿಂಡ ಸಾಗಲು ಮಲ್ತಿಂಡ ಎಡ್ಡೆ ಮಲ್ಪು ನಗಲು ಇತ್ತೆ ಈ ವರ್ಷ ಕಾಸಲ ಎಡ್ಡೆ ತಿಕ್ಕುತ್ತಿಂಡು ಅಂತ ಬಂಡ್ಪಾರು ಅತ್ತ ಈ ಸರಿ ಹಾಕಿ ರೇಟ್ ಎತ್ತುಂಡು ಕಜ್ಜಾಯಕ್ಕೆ ಬಾಕಿ ಕಾತಿತ್ತುಜಿ ಅರಿಕಲ್ ಅಂಚೆ ರೇಟ್ ಉಂಡು ರೇಟ್ ಉಂಡು ಅಂಚಾದ ಮೂರು ನಲ್ಪತ್ತಿನ ಐವತ್ತೆರಡು ರೂಪಾಯಿ ಐತೆ ಅರಿಕೆ ಅಂಚಾದ ಮಲ್ಪಿನಕ್ಕೂ ಮಲ್ಪೋಲಿ ನನ್ನಲ್ಲ ಅಂಜ ಭಾರಿ ರೇಟ್ ಇತ್ತಿನ ಮಲ್ಪೋಲಿ ಅವೇ ಜನಗಳಿಗೆ ಖರ್ಚಿಡಿ ಪೂರೈಸು ಜಾತೆ

ಸ್ತ್ರೀಯರ ಸುಖವ ಬಯಸಿ ಕೆಡುವುದಕ್ಕಿಂತ ಅನ್ಯ ಸ್ತ್ರೀಯರ ಸುಖವ ಬಯಸಿ ಕೆಡುವುದಕ್ಕಿಂತ ತನ್ನವಳ ಕೂಡ ಬಡಿದಾಡುವುದೆಲೇಸು ಹೊನ್ನು ಹೆಣ್ಣು ಮಣ್ಣಿಗಾಸೆ ಮಾಡದೆ ಮನಸ್ಸನ್ನ ಸಿರಿಪತಿಗೆ ಒಪ್ಪಿಸುವುದೆಲೇಸು ನರಹರಿಯ ಗುಣ ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮಾಡಿದನೆಂಬುದಕ್ಕಿಂತ ಹರಿಯ ದೀನ ಬೆಂದರಿಯುವುದು ಪರಮಾಲೇಸು ತಾನು ಮಾಡಿದನೆಂಬುದಕ್ಕಿಂತ ಹರಿಯ ದೀನ ಬೆಂದರಿಯುವುದು ಪರಮಾಲೇಸು ಶ್ವಾನಗೆ ಮಾಂಸವನ್ನು ತಿನ್ನಿಸಿ ಸಲಹುವುದಕ್ಕಿಂತ ಜ್ಞಾನಿಯಾದವನ ಸಲಹುವುದೆಲೆಸು ನರಹರಿಯ ಗುಣ ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮನುಜನು ಮಾಡುವ ಕಪೆಗಿಂತಲೂ ದುಷ್ಟ ಮನುಜನು ಮಾಡುವ ಕಪೆಗಿಂತಲೂ ಶ್ರೇಷ್ಠ ನರರಿಂದ ಬಯಸಿಕೊಳ್ಳುವುದೆಲೇಸು ಕೆಟ್ಟ ಸಂಸಾರ ಸುಖ ಬೇಡುವುದಕ್ಕಿಂತ ಹನುಮೇಶ ವಿಠಲನ ಧ್ಯಾನದ ಸುಖವೆಲೇಸು ನರಹರಿಯ ಗುಣ ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಸುಳ್ಳು ಮಾತಾಡಿ ಧನ ಗಳಿಸುವುದಕ್ಕಿಂತ ಒಳ್ಳೆಯವ ನೆನೆಸುವ ಬಡತನವೆಲೇಸು ಕಳ್ಳತನದಿಂದಲಿ ಕದ್ದು ತಿಂಬುದಕ್ಕಿಂತ ಕೇಳಿ ಸಿಕ್ಕಷ್ಟುಂಡು ಇರುವುದೆಲೇಸು ನರಹರಿಯ ಗುಣ ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ. ರಾಜೇಶ್ ಪಡಿಯಾರ್ ಅವರು ಹಾಡಿರುವ ಹನುಮೇಶ ವಿಠಲ ಅವರ ಭಕ್ತಿ ರಚನೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ ಸಿದ್ದರಾಮರ ವಚನ. ಆಗುವುದೇ ಲಿಂಗಾರ್ಚನೆ